ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവ്യോ മേ സന്നിധത്താം സദാഹൃദി. ദശാശതക സ്തോത്രദ അർത്ഥാനുസന്ധാനവന്ന് മാഡ്താ ഇദ്ദേവേ. ಮೊದಲು ಎರಡು ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡಿ ಈಗ ಮೂರನೆಯ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ. ಕೃತಿನ ಕಮಲಾವಾಸ ಕಾರುಣ್ಯೈಕಾಂತಿನೋ ಭಜೆ ಧತ್ತೇ ಸೂಕ್ತಿ ರೂಪೇಣ ತ್ರಿವೇದಿ ಸರ್ವಯೋಗ್ಯತಾಂ. ಹಿಂದಿನ ಶ್ಲೋಕದಲ್ಲಿ ವಿಗಾಹೇ ತೀರ್ಥ ಬಹುಲಾಂ ಅಂತ ಸಮಗ್ರವಾಗಿ ಗುರುಪರಂಪರೆಗೆ ನಮಸ್ಕಾರ ಮಾಡಿ ಈಗ ಇಲ್ಲಿ ಆಳ್ವಾರರುಗಳಿಗೆ ತಮ್ಮ ವಂದನೆಯನ್ನು ಸಲ್ಲಿಸ್ತಾರೆ ಸ್ವಾಮಿ ದೇಶಿಕನ್. ಅವರು ಮಾಡಿದ ಒಂದು ಪರಮೋಪಕಾರ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ತ್ರಿವೇದಿ ಸೂಕ್ತಿ ರೂಪೇಣ ಸರ್ವಯೋಗ್ಯತಾಂ ಧತ್ತೆ. ತ್ರಿವೇದಿ ಮೂರು ವೇದಗಳು ಕೂಡ ವೇದಾಸ್ತ್ರಯಸ್ತ್ರಯಿ ಅಂತ ಪ್ರಸಿದ್ಧವಾಗಿದೆ. ಯತ್ ಸೂಕ್ತಿ ರೂಪೇಣ, ಯಾರ ಶ್ರೀಸೂಕ್ತಿಗಳ ರೂಪದಲ್ಲಿ ಅಂದರೆ ದಿವ್ಯ ಪ್ರಬಂಧಗಳ ರೂಪದಲ್ಲಿ ಸರ್ವಯೋಗ್ಯತಾಂ ಧತ್ತೆ, ಎಲ್ಲರಿಗೂ ಅನುಸಂಧಾನ ಮಾಡಿ ಅದನ್ನು ಅರ್ಥಗಳನ್ನೆಲ್ಲ ತಿಳಿದುಕೊಳ್ಳೋ ಹಾಗೆ ಅರ್ಹತೆಯನ್ನು ಪಡೆದಿರುತ್ತೋ, ಅಂದರೆ ವೇದಗಳಿಗೆ ಒಂದು ಅರ್ಹತೆಯನ್ನು ಉಂಟು ಮಾಡಿದವರು, ಒಂದು ಯೋಗ್ಯತೆಯನ್ನು ಉಂಟು ಮಾಡಿದವರು, ಅಂತಹ ಕಮಲಾವಾಸ ಕಾರುಣ್ಯೈಕಾಂತಿನಃ, ಆ ಶ್ರೀನಿವಾಸನ ಕಾರುಣ್ಯವನ್ನೇ ಪರಿಪೂರ್ಣವಾಗಿ ಆಶ್ರಯಿಸಿದಂತಹ ಕೃತಿನಃ, ಕೃತಕೃತ್ಯರಾದ ಆಳ್ವಾರುಗಳನ್ನು ನಾನು ಭಜನೆ ಮಾಡ್ತೇನೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನು. ಎಲ್ಲ ಗುರುಪರಂಪರೆಯನ್ನು ಪೂರ್ಣವಾಗಿ ಒಂದು ಶ್ಲೋಕದಲ್ಲಿ ಅನುಸಂಧಾನ ಮಾಡಿ ಇಲ್ಲಿಂದ ಏಳು ಪದ್ಯಗಳಲ್ಲಿ ಅವುಗಳಲ್ಲಿ ಒಬ್ಬೊಬ್ಬರನ್ನೇ ಆಚಾರ್ಯರನ್ನು ಪ್ರತ್ಯೇಕವಾಗಿ ನಮಸ್ಕಾರ ಮಾಡ್ತಾರೆ. ಅಂದರೆ ಮೊದಲು ಒಂದು ಆಳ್ವಾರರುಗಳು ಒಂದು ಕೋಟಿ, ಆಮೇಲೆ ಆಚಾರ್ಯರು. ಆಳ್ವಾರರುಗಳು ನಾಥೋಪಜ್ಞಂ ಅಂತ ಹೇಳುವ ಹಾಗೆ ದರ್ಶನ ಸ್ಥಾಪನಾಚಾರ್ಯರಾದ ನಾಥಮುನಿಗಳು, ಆಮೇಲೆ ಅವರುಗಳನ್ನು ನಾವು ಅನುಸಂಧಾನ ಮಾಡ್ತೀವಿ. ಆಳ್ವಾರರುಗಳು ಶ್ರುತಿಗಳನ್ನು, ಶ್ರುತ್ಯರ್ಥಗಳನ್ನೆಲ್ಲ ನೇರವಾಗಿ ಸಾಕ್ಷಾತ್ಕರಿಸಿಕೊಂಡರು. ಋಷಿಗಳು ಋಷಿಂಜುಷಾಮಹೇ ಕೃಷ್ಣ ತೃಷ್ಣಾ ತತ್ವಮಿವೋದಿತಂ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಕೃಷ್ಣ ಭಕ್ತಿಯೇ ಒಂದು ಮೂರ್ತಿವೆತ್ತಂತೆ ಇರುವಂತಹ ಋಷಿಗಳು ನಮ್ಮಾಳ್ವಾರ್ ಅಂತ ಹೇಳ್ತಾರೆ. ಹಾಗೆ ನಮ್ಮಾಳ್ವಾರರುಗಳು, ಆಳ್ವಾರರುಗಳು, ನಮ್ಮಾಳ್ವಾರ್ ಮೊದಲಾದ ಎಲ್ಲ ಆಳ್ವಾರರುಗಳು ಕೂಡ ಋಷಿಗಳೇ. ಯಥಾರ್ಥ ದರ್ಶಿ ಯಥಾದೃಷ್ಟಾರ್ಥವಾದಿ, ತತ್ವಾರ್ಥಗಳನ್ನೆಲ್ಲ ನೇರವಾಗಿ ನೋಡಿ ತಾವು ನೋಡಿದ್ದನ್ನು ಹಾಗೆಯೇ ಹೇಳಿದ್ದಾರೆ. ಭಗವಂತನನ್ನ ಪ್ರಾರ್ಥಿಸಿದ್ರು, ಎಕ್ಕಾಲತ್ತುಂ ಎನಕ್ಕೇ ಆಳ್ಚೇಯಿ ಎಂದ್ರೆ ಮನಕ್ಕೇ ಒಂದು ಇಡೈ ವೀಡಿನ್ರಿ ಮನ್ನಿ ತನಕ್ಕೇ ಆಹವೆನೆಗೊಳ್ಳು ಮೀದೆ. ನಿನ್ನೊಬ್ಬನಿಗೇ ನನ್ನ ಕೈಂಕರ್ಯಗಳು ಸಲ್ಲಬೇಕು, ನಿನ್ನ ಪ್ರಯೋಜನಕ್ಕಾಗಿಯೇ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಬಂದು ನಿಂತು ನೀನು ಅದನ್ನೆಲ್ಲ ಸ್ವೀಕರಿಸಬೇಕು ಅಂತ ಹೇಗೆ ಪ್ರಾರ್ಥಿಸಿದ ಉಡನೆಯೇ ಭಗವಂತ, ಸರ್ವವ್ಯಾಪಕನಾದ ಆ ಭಗವಂತ ಇವರ ಅತಿಸೂಕ್ಷ್ಮವಾದ ಮನಸ್ಸಿನಲ್ಲಿ ಬಂದು ನಿಂತುಬಿಟ್ಟ ಸ್ಥಿರವಾಗಿ. ಅಂತಹ ಆಗ ಅವರ ಭಕ್ತಿಯ ಒಂದು ಎಷ್ಟು ಉತ್ಕಟವಾಗಿ ಪ್ರವಹಿಸಿತು ಅವರ ಭಕ್ತಿ ಎಂದರೆ ಅದು ತಡೆಯಲಾರದೆ ಪಾಶುರುಗಳ ರೂಪದಲ್ಲಿ ಹೊರಗಡೆ ಪ್ರವಹಿಸಿತು. ಹಾಗೆ ಆ ಪಾಶುರುಗಳೇ ದಿವ್ಯ ಪ್ರಬಂಧಗಳು. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರತಿಪಾದಿತವಾದ ವಿಷಯಗಳೇನು ಅಂದರೆ ಸಕಲ ವೇದಾರ್ಥಗಳು ಇದೆ. ಅದು ತಮಿಳು ಭಾಷೆಯಲ್ಲಿರೋದ್ರಿಂದ ಸರ್ವರಿಗೂ ಅದರಲ್ಲಿ ಅಧಿಕಾರವಿದೆ. ವೇದಗಳು ಹಾಗಲ್ಲ, ತ್ರೈವರ್ಣಿಕರಿಗೆ ಮಾತ್ರವೇ ಅದರ ಅಧಿಕಾರ. ಆದರೆ ಆಳ್ವಾರರುಗಳ ದಿವ್ಯ ಪ್ರಬಂಧಗಳನ್ನು ಯಾವುದೋ ಒಂದು ಭೇದಭಾವವಿಲ್ಲದೆ, ಉಚ್ಚ ನೀಚ ಅನ್ನುವ ಭೇದಭಾವಗಳೇ ಇಲ್ಲದೆ ಎಲ್ಲರೂ ಅದನ್ನು ಅನುಸಂಧಾನ ಮಾಡೋಕ್ಕೆ ಎಲ್ಲರಿಗೂ ಅಧಿಕಾರವಿದೆ. ವೇದಗಳು ಅತ್ಯಂತ ಗೂಢವಾದವು, ದುರವಗಾಹವಾದದ್ದು. ಆದರೆ ಚೇತನರು ಸಂಸಾರದಿಂದ ಬಿಡಿಸಿಕೊಳ್ಳಬೇಕಾದರೆ ಮೊದಲು ತತ್ವಜ್ಞಾನ ಬರಬೇಕು. ನಂತರ ಅವರು ಉಪಾಯಾನುಷ್ಠಾನವನ್ನು ಮಾಡಿ, ಅವರಿಗೆ ಮುಮುಕ್ಷುತ್ವ ಬರುತ್ತೆ, ಉಪಾಯಾನುಷ್ಠಾನವನ್ನು ಮಾಡ್ತಾರೆ. ನಂತರ ಅವರಿಗೆ ಮೋಕ್ಷ. ಇದೆಲ್ಲ ವೇದದಲ್ಲಿ ಹೇಳಿದೆ. ಆದರೆ ವೇದದಲ್ಲಿ ಅಧಿಕಾರವೇ ಇಲ್ಲ ಎಂದರೆ, ವೇದವನ್ನ ಹೇಳ್ತಾರೆ ಅವರು, ಮಾತಾಪಿತೃ ಸಹಸ್ರೇಭ್ಯೋ ವತ್ಸಲತರಂ ಶಾಸ್ತ್ರಂ. ಶಾಸ್ತ್ರ ಅಂದರೆ ವೇದಗಳೇ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಾಖ್ಯಂ ಶಾಸ್ತ್ರಂ. ಸಾವಿರಾರು ತಂದೆ ತಾಯಿಗಳಿಗಿಂತ ಅತ್ಯಂತ ವಾತ್ಸಲ್ಯ ಉಳ್ಳದು. ವಾತ್ಸಲ್ಯ ಅಂದರೆ ದೋಷ ಅದರ್ಶಿತ್ವ, ಅಂತಹ ಶಾಸ್ತ್ರ ಅದು ವೇದಗಳು ಅಂತ ಹೇಳಿದರು. ಆದರೆ ತ್ರೈವರ್ಣಿಕರಿಗೆ ಮಾತ್ರವೇ ಅದು ಮೀಸಲಾದರೆ ಉಳಿದ ಚೈತನ್ಯರ ಗತಿ ಏನು? ಅದು ಹೇಗೆ ಅಂತಹ ವಾತ್ಸಲ್ಯವಿದೆ ಅಂತ ಹೇಳೋದು? ಈ ವೇದಗಳಿಗೆ ಈ ಒಂದು ಯೋಗ್ಯತೆಯನ್ನು ಉಂಟು ಮಾಡಿದವರು ಆಳ್ವಾರರುಗಳು ಅಂತ ಸ್ವಾಮಿ ದೇಶಿಕನಲ್ಲಿ ಹೇಳ್ತಾರೆ. ತ್ರಿವೇದಿ ಎನ್ನುವ ವೇದಗಳಿಗೆ ಸರ್ವ ಯೋಗ್ಯತೆಯನ್ನು ಉಂಟು ಮಾಡಿದರು. ಅಂದರೆ ಎಲ್ಲರಿಗೂ ಅದರ ಅರ್ಥಗಳನ್ನು ತಿಳಿಯುವಂತಹ ಒಂದು ಯೋಗ್ಯತೆ ಅದಕ್ಕೆ ಇರಲಿಲ್ಲ, ಅದನ್ನು ಉಂಟು ಮಾಡಿದರು ಅಂತ. ಈ ಸಮಯದಲ್ಲಿ ಎಲ್ಲರಿಗೂ ಸಂಸಾರದಿಂದ ಬಿಡಿಸಿಕೊಳ್ಳಬೇಕಾದರೆ ಪ್ರಪತ್ತಿಯೇ ಮಾರ್ಗ. ಅದಕ್ಕೆ ಬೇಕಾದ ಜ್ಞಾನವನ್ನು, ಅನುಷ್ಠಾನಗಳನ್ನೆಲ್ಲ ಮಾಡಬೇಕು ಅಂದರೆ ಆಳ್ವಾರರುಗಳ ದಿವ್ಯ ಪ್ರಬಂಧಗಳೇ ದಾರಿದೀಪ. ಎಲ್ಲರೂ ಅದನ್ನು ತಿಳಿದು ಎಲ್ಲರೂ ಈ ಸಂಸಾರವನ್ನು ಬಿಡಿಸಿಕೊಳ್ಳಬಹುದು. ವೇದಾರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ. ವೇದಾಧಿಕಾರಿಗಳಿಗೂ ಈ ದಿವ್ಯ ಪ್ರಬಂಧಗಳೇ ಅತ್ಯಂತ ಉಪಾದೇಯವಾದದ್ದು. ಆ ವೇದಗಳು ಯತ್ ಸೂಕ್ತಿ ರೂಪೇಣ ಸರ್ವಯೋಗ್ಯತಾಂ ದತ್ತೆ ಎಂದು. ವೇದವೇ ಇನ್ನೊಂದು ರೂಪವನ್ನು ತಾಳಿ ಇದೆ ದಿವ್ಯ ಪ್ರಬಂಧಗಳ ರೂಪ. ದಿವ್ಯ ಪ್ರಬಂಧಗಳು ವೇದದ ಮತ್ತೊಂದು ರೂಪವೇ ಆಗಿದೆ. ಆದ್ದರಿಂದ ವೇದಕ್ಕೆ ಸಮಾನವಾದ ಸ್ಥಾನ. ಅದಕ್ಕಿಂತ ಇದರಲ್ಲಿ ಎಷ್ಟೋ ಉತ್ಕೃಷ್ಟತೆ ಉಂಟು ದಿವ್ಯ ಪ್ರಬಂಧಗಳಿಗೆ. ವೇದಾಧಿಕಾರಿಗಳಿಗೂ ಸಹ ಇದುವೇ ಅತ್ಯಂತ ಉಪಾದೇಯ ಅಂತ ಹೇಳಬಹುದು. ಏಕೆಂದರೆ ಒಂದು ಮಾತಿದೆ, ತರ್ಕೋ ಅಪ್ರತಿಷ್ಠ ಶ್ರುತೆಯೋ ವಿಭಿನ್ನ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತ ಸಪಂಥಾಹ. ತರ್ಕ ಅಪ್ರತಿಷ್ಠಿತ ಅಂದರೆ ಆ ತರ್ಕಕ್ಕೆ ಒಂದು ಪ್ರತಿಷ್ಠೆ ಎನ್ನುವುದಿಲ್ಲ. ಶ್ರುತೆಯೋ ವಿಭಿನ್ನ, ಶ್ರುತಿಗಳು ಭಿನ್ನ ಭಿನ್ನವಾಗಿದೆ. ಒಂದೇ ದರ್ಶನವನ್ನ ಶ್ರುತಿಯಲ್ಲಿ ನಾವು ನೋಡ್ತೇವೆ ಅಂತ ಹೇಳಲಾಗದು. ಶ್ರುತಿಯಲ್ಲಿ ಕೆಲವು ಕಡೆ ಆತ್ಮ ಪರಮಾತ್ಮರಿಗೆ ಭೇದವನ್ನು ಹೇಳಿದೆ, ಕೆಲವು ಕಡೆ ಅಭೇದವನ್ನು ಹೇಳಿದೆ, ಕೆಲವು ಕಡೆ ಎಲ್ಲವೂ ಸತ್ಯ ಅಂತ ಹೇಳುತ್ತೆ, ಕೆಲವು ಕಡೆ ಏನೂ ಇಲ್ಲ ಅನ್ನೋ ಹಾಗೆ ಇದೆ. ಅಲ್ಲದೆ ಪರಬ್ರಹ್ಮ ಯಾರು ಅಂತ ತಿಳಿಯುವುದೇ ಬಹಳ ಕಷ್ಟ ಶ್ರುತಿಗಳಲ್ಲಿ. ಜಗತ್ತಿಗೆ ಯಾರು ಕಾರಣರು ಅಂದರೆ ಸಚ್ಛಬ್ದವೇ ವಾಚ್ಯವಾದುವುದೇ ಜಗತ್ತಿಗೆ ಕಾರಣ. ಕೆಲವು ಕಡೆ ಪ್ರಕೃತಿಯೇ ಜಗತ್ ಕಾರಣ ಅಂತ ಹೇಳಿದಾಗಿದೆ, ಆಕಾಶವೇ ಜಗತ್ ಕಾರಣ ಅಂತ ಹೇಳಿದಾಗಿದೆ. ಇದೆಲ್ಲ ಹೇಗೆ ಈ ಅರ್ಥಗಳನ್ನು ತಿಳಿದು ಯಾವ ಗೊಂದಲವೂ ಇಲ್ಲದೆ ನೇರವಾಗಿ ಸ್ಪಷ್ಟವಾಗಿ ಶ್ರೀಮನ್ನಾರಾಯಣನೇ ಪರತತ್ವನು, ಅವನ ತಿರುವಡಿಗಳೇ ಆಶ್ರಯಿಸುವುದೇ ಉಪಾಯ, ಅವನ ಕೈಂಕರ್ಯವೇ ಪುರುಷಾರ್ಥ ಅಂತ ಸ್ಪಷ್ಟವಾಗಿ ನೇರವಾಗಿ ಸಾಕ್ಷಾತ್ತಾಗಿ ಅನುಭವಿಸಿ ನಮಗೆ ತಿಳಿಸಿಕೊಟ್ಟವರು ಆಳ್ವಾರರುಗಳು ತಮ್ಮ ದಿವ್ಯ ಪ್ರಬಂಧಗಳಲ್ಲಿ. ಆದ್ದರಿಂದ ಆ ದಿವ್ಯ ಪ್ರಬಂಧಗಳನ್ನು ಅನುಸಂಧಾನ ಮಾಡುವವರಿಗೆ ಯಾವ ವಿಧವಾದ ಸಂಶಯಕ್ಕೂ ಎಡೆಯಿಲ್ಲ. ಅಲ್ಲಿ ಎಲ್ಲ ವಿಷಯಗಳನ್ನು, ಮುಖ್ಯವಾದ ವಿಷಯಗಳನ್ನೆಲ್ಲ ನೇರವಾಗಿ ತಿಳಿಯಬಹುದು. ಅಂತಹ ಉತ್ಕೃಷ್ಟತೆಯನ್ನು ಉಳ್ಳ ಆ ಪ್ರಬಂಧಗಳನ್ನು ಆಳ್ವಾರರು ನಮಗೆ, ಅದರಿಂದಲೇ ನಾವು ಹೇಳ್ತೀವಿ ಎಸ್ ಸಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಎಸ್ ಸಿ ಸಾರಸ್ವರ ಸ್ತೋತೋ ವಕುಳಾಮೋದವಾಸಿತಂ ಶ್ರುತೀನಾಂ ವಿಶ್ರಮಾಯ ಅಲಂ ಅಂತ ಹೇಳಿದರು. ಅವರ ದಿವ್ಯ ಪ್ರಬಂಧ ಬಂದ ಒಡನೆಯೇ ಶ್ರುತಿಗಳು ವಿಶ್ರಮಿಸಬಹುದು, ಶ್ರುತಿಗಳಿಗೆ ಇನ್ನೇನು ಕೆಲಸವಿಲ್ಲ. ಶ್ರುತೀನಾಂ ವಿಶ್ರಮಾಯ ಅಲಂ ಅಂತ ಹೇಳಿದರು. ಹಾಗೆ ಈ ಆಳ್ವಾರರುಗಳು ಮಾಡಿದ ಉಪಕಾರ, ವೇದಗಳಿಗೆ ಒಂದು ಆ ಸರ್ವಾಧಿಕಾರ ಅನ್ನುವ ಯೋಗ್ಯತೆ ಯಾವುದು ಇರಲಿಲ್ಲವೋ ಅದನ್ನ ಆ ವೇದಕ್ಕೆ ಇನ್ನೊಂದು ರೂಪವಾದ ತಮ್ಮ ದಿವ್ಯ ಪ್ರಬಂಧಗಳ ಮೂಲಕ ಎಲ್ಲ ವೇದಾರ್ಥಗಳನ್ನು ಸಕಲರಿಗೂ ಅತ್ಯಂತ ಕೃಪೆಯಿಂದ ಅವರು ತಿಳಿಸಿಕೊಟ್ಟು ನಮ್ಮ ಅವರು ಕೃತಕೃತ್ಯರಾದರು ಅಂತ ಹೇಳ್ತಾರೆ. ದಯೆಯೊಂದನ್ನೇ, ಯಾಕೆ ಅವರ ಕೃತಕೃತ್ಯತೆ ಹೇಗೆ ಬಂತು ಅಂದರೆ ದಯೆಯನ್ನೇ ಆಶ್ರಯಿಸಿದಂಥವರು. ಕಾರುಣ್ಯೈ ಕಾಂತಿನಃ, ಶ್ರೀನಿವಾಸನ ದಯೆ ಒಂದನ್ನೇ ಆಶ್ರಯಿಸಿದವರು. ಈ ಸ್ತೋತ್ರವು ಪ್ರಪತ್ತಿ ಪ್ರಧಾನವಾದದ್ದು, ಆ ಪ್ರಪತ್ತಿಗೆ ದಯೆಯೇ ಅತ್ಯಂತ ಮುಖ್ಯ. ಆದ್ದರಿಂದ ಆ ದಯೆಯನ್ನೇ ಪೂರ್ಣವಾಗಿ ಆಶ್ರಯಿಸಿದ ಆಳ್ವಾರರುಗಳಿಗೆ ಮೊದಲು ಇಲ್ಲಿ ವಂದನೆಯನ್ನ ಸಲ್ಲಿಸುವುದು ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಬಹುದು. ಮುಂದಿನ ಶ್ಲೋಕ, ಪರಾಶರ ಮುಖಾನ್ ವಂದೇ ಭಗೀರಥನಯೇ ಸ್ಥಿತಾನ್ ಕಮಲಾಕಾಂತ ಕಾರುಣ್ಯ ಗಂಗಾ ಪ್ಲಾವಿತ ಮದ್ವಿಧಾನ್. ಪರಾಶರ ಮುಖಾನ್ ವಂದೇ ಭಗೀರಥ ನಯೇ ಸ್ಥಿತಾನ್ ಕಮಲಾಕಾಂತ ಕಾರುಣ್ಯ ಗಂಗಾ ಪ್ಲಾವಿತ ಮದ್ವಿಧಾನ್. ಕಮಲಾಕಾಂತನಾದ ಶ್ರೀನಿವಾಸನ ಕಾರುಣ್ಯ ಗಂಗಾ ಅಂದರೆ ದಯೆ ಎಂಬ ಗಂಗೆಯಿಂದ ಪ್ಲಾವಿತ ಮದ್ವಿಧಾನ್, ಪೂರ್ಣವಾಗಿ ಮೀಯಿಸಿ ಮುಳುಗಿಸಿ ನಮ್ಮನ್ನ ಉದ್ಧರಿಸಿದ, ನಮ್ಮಂಥವರನ್ನೂ ಉದ್ಧರಿಸಿದಂತಹವರು. ಭಗೀರಥನೆಯೇ ಸ್ಥಿತಾನೆ, ಆ ಭಗೀರಥನ ರೀತಿಯಲ್ಲಿ ಇರುವವರು ಅವರು ಯಾರು ಅಂದರೆ ಪರಾಶರ ಮುಖಾನ್, ಪರಾಶರರೇ ಮೊದಲಾದವರು. ಪರಾಶರರು, ವ್ಯಾಸರು, ವಾಲ್ಮೀಕಿಗಳು, ಶಿಖರು ಎಲ್ಲರೂ, ಅವರೆಲ್ಲರಿಗೂ ನಾನು ವಂದೇ ನಮಸ್ಕಾರ ಮಾಡ್ತೇನೆ. ಇದರಲ್ಲಿ ಪರಮ ಉಪಕಾರಕರಾದಂತಹ ಪರಾಶರರೇ ಮೊದಲಾದ ಮಹರ್ಷಿಗಳನ್ನು ಇಲ್ಲಿ ವಂದನೆ ಮಾಡಿದ್ದಾರೆ. ಪರಾಶರರನ್ನ ಸ್ತೋತ್ರದಲ್ಲಿ ಆಳವಂದಾರ್ ನಮಿಸ್ತಾರೆ. ತತ್ವೇನೇ ಚಿರಚಿರೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತದುಪಾಯಗತಿ ಉದಾರ ಸಂದರ್ಶಯನ್ ನಿರಮಿಮೀತ ಪುರಾಣರತ್ನಂ ತಸ್ಮೈ ನಮೋ ಮುನಿವರಾಯ ಪರಾಶರಾಯ. ಪರಾಶರರು ರಚಿಸಿದ ವಿಷ್ಣು ಪುರಾಣವು ಪುರಾಣರತ್ನ ಅಂತ ಪ್ರಸಿದ್ಧವಾಗಿದೆ. ಏಕೆಂದರೆ ವಿಷ್ಣುವಿನ ಪಾರಮ್ಯವನ್ನು ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂತಹ ಪುರಾಣ. ಇಲ್ಲಿ ಸ್ವಾಮಿ ದೇಶಿಕನ್ ಪರಾಶರರ ಜೊತೆಯಲ್ಲಿ ವ್ಯಾಸರು, ಶುಕರು, ವಾಲ್ಮೀಕರು ಎಲ್ಲರನ್ನೂ ಸೇರಿಸಿ ಪರಾಶರ ಮುಖಾನ್ ಎಂದು ಎಲ್ಲ ಋಷಿಗಳನ್ನು ನಮಸ್ಕಾರ ಮಾಡಿದ್ದಾರೆ. ಪರಾಶರರಿಗೆ ಅವರ ಹೆಸರನ್ನು ತೆಗೆದು ಇಲ್ಲಿ ಸ್ತೋತ್ರ ಮಾಡಿರುವುದು, ಅವರಿಗೇನು ಉತ್ಕೃಷ್ಟತೆ ಅಂತ ಹೇಳಿದ್ರೆ, ಅವರು ಪರಾಶರರ ತಂದೆ ಶಕ್ತಿ ಅಂತ ಹೇಳಿಬಿಟ್ಟು, ವಸಿಷ್ಠರ ಮಗ, ವಸಿಷ್ಠರ ಮೊಮ್ಮಗ ಪರಾಶರರು. ಆ ಶಕ್ತಿಯನ್ನ ವಿಶ್ವಾಮಿತ್ರರ ಒಂದು ಪ್ರೇರಣೆಯಿಂದ ಒಬ್ಬ ರಾಕ್ಷಸನು ನುಂಗುಬಿಡ್ತಾನೆ. ಆಗ ವಸಿಷ್ಠರಿಗೆ ಬಹಳ ಬೇಸರವಾಗಿಬಿಡುತ್ತೆ. ಆಗ ಅವರಿಗೆ ಒಂದು ವೇದ ಪಾರಾಯಣ ಕೇಳುತ್ತೆ. ಅವರು ವೇದ ಶಬ್ದ ಎಲ್ಲಿಂದ ಅಂತ ನೋಡಿದ್ರೆ ಅವರು ಶಕ್ತಿಯ ಧರ್ಮಪತ್ನಿ ಗರ್ಭಿಣಿಯಾಗಿರ್ತಾಳೆ. ಆಗ ಅವರಿಗೆ ಬಹಳ ಸಂತೋಷ, ನಮ್ಮ ಕುಲದಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿಬಿಟ್ಟು ಅದು ಪರಾಶರರೇ. ಆ ಪರಾಶರರು ಜನನವಾದ ಮೇಲೆ ಅವರಿಗೆ ತಿಳಿಯುತ್ತೆ ಹೀಗೆ ತಮ್ಮ ತಂದೆಯವರನ್ನ ರಾಕ್ಷಸರು ಸಾಯಿಸಿಬಿಟ್ರು ಅಂತ ಹೇಳಿಬಿಟ್ಟು ಆಗ ಒಂದು ಯಾಗವನ್ನು ಮಾಡ್ತಾರೆ. ಎಲ್ಲ ರಾಕ್ಷಸರನ್ನು ನಾನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಯಾಗ, ಅವರು ಸತ್ರಯಾಗವನ್ನು ಮಾಡ್ತಾ ಇದ್ದ ಹಾಗೆ ರಾಕ್ಷಸರು ಬಂದು ಎಲ್ಲ ಅಲ್ಲಿ ಭಸ್ಮವಾಗೋದಕ್ಕೆ ಶುರು ಮಾಡಿಬಿಟ್ರು, ಭಸ್ಮೀಭೂತರಾಗ್ಬಿಟ್ರು ಅಲ್ಲಿ ಬಂದು. ಆಗ ವಸಿಷ್ಠರು ಪುಲಸ್ತ್ಯರು ಬರ್ತಾರೆ, ಇಬ್ಬರೂ ಬಂದು ವಸಿಷ್ಠರು ಹೇಳ್ತಾರೆ ಪರಾಶರರಿಗೆ, ನೀನು ಇದು ಮಾಡೋದು ಸರಿ ಇಲ್ಲ, ಒಬ್ಬ ರಾಕ್ಷಸ ಮಾಡಿದ ತಪ್ಪಿಗೆ ಎಲ್ಲರನ್ನೂ ನಾಶ ಮಾಡುವುದು ತಪ್ಪು, ಇದನ್ನು ನಿಲ್ಲಿಸು ಅಂದರು. ಪರಾಶರರು ಅವರ ಮಾತಿಗೆ ಬೆಲೆ ಕೊಟ್ಟು ತಕ್ಷಣವೇ ಆ ಯಾಗವನ್ನು ನಿಲ್ಲಿಸಿಬಿಟ್ರು. ಆಗ ವಸಿಷ್ಠರಿಗೂ ಅಲ್ಲಿ ಬಂದ ಪುಲಸ್ತ್ಯರಿಗೂ ಬಹಳ ಸಂತೋಷವಾಗುತ್ತೆ, ನೀನು ನಾನು ಹೇಳಿದಾಗೆ ಕೇಳಿ ಒಳ್ಳೆ ಕೆಲಸ ಮಾಡಿದಿ, ನಿನಗೆ ದೇವತಾ ಪರತತ್ವ ಯಾಥಾತ್ಮ ಜ್ಞಾನ ಉಂಟಾಗಲಿ, ದೇವತಾ ಪಾರಮಾರ್ಥ ಜ್ಞಾನ, ದೇವತಾ ಪಾರಮಾರ್ಥ್ಯಂಚ ಯಥಾವತ್ ವೇತ್ಸ್ಯತೆ ಭವಾನ್. ದೇವತಾ ಪಾರಮಾರ್ಥ ಜ್ಞಾನವನ್ನ ಪರಿಪೂರ್ಣವಾಗಿ ನಿನಗೆ ಉಂಟಾಗುತ್ತೆ. ಎಲ್ಲ ಭಗವತ್ ಶಾಸ್ತ್ರಗಳು ನಿನಗೆ ತಿಳಿಯುತ್ತೆ. ಪುರಾಣಕರ್ತ ಆಗ್ತೀಯ ನೀನು ಅಂತ ಅವರಿಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಅವರಿಗೆ ಆ ಒಂದು ಪರಾಶರರಿಗೆ ದೇವತಾ ಪಾರಮಾರ್ಥ್ಯವನ್ನು ತಿಳಿದು ಅವರು ವಿಷ್ಣು ಪುರಾಣವನ್ನು ರಚಿಸಿದ್ದು, ಆ ವಿಷ್ಣು ಪುರಾಣಕ್ಕೆ ಆ ವಿಧವಾದ ಒಂದು ಉತ್ಕೃಷ್ಟತೆ. ಅದರಿಂದ ಆ ಪುರಾಣಗಳೆಲ್ಲ ಉಪಬ್ರಹ್ಮಣಗಳು ಅವೆಲ್ಲ ವೇದಾರ್ಥಗಳನ್ನು ವಿಶದೀಕರಿಸುವಂತಹ ಅಂತಹ ವೇದಾರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ. ಅದರಲ್ಲಿರುವ ಅರ್ಥಗಳನ್ನೆಲ್ಲ ಪುರಾಣಗಳ ಮೂಲಕ ವಿಸ್ತಾರವಾಗಿ ಪ್ರತಿಪಾದಿಸಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯೋ ಹಾಗೆ ಅರ್ಥಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ವಾಕ್ಯಗಳಲ್ಲಿ ಹೇಳಿರುವಂತಹದ್ದು ಇದೆಲ್ಲ ಉಪಬ್ರಹ್ಮಣಗಳು ಅಂತ. ಅಂತಹ ಪರಾಶರರೇ ಮೊದಲಾದ ಋಷಿಗಳು ಭಗೀರಥನ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರು. ಭಗೀರಥ ದೇವಲೋಕದಲ್ಲಿದ್ದ ದೇವಗಂಗೆ ಸಗರನ 60,000 ಮಕ್ಕಳು ಭಸ್ಮವಾಗಿಬಿಟ್ರು. ಆಗ ದೇವಲೋಕದಲ್ಲಿ ನೆನೆಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಮನಸ್ಸಿನಿಂದ. ಆ ದೇವಲೋಕದ ಗಂಗೆಯನ್ನು ಭೂಲೋಕಕ್ಕೆ ಬರಮಾಡಿದ. ಬಂದು ಆ ಗಂಗೆಯನ್ನ ಆ ಭಸ್ಮದ ಮೇಲೆಲ್ಲ ಹರಿಸಿ ಅವರನ್ನೆಲ್ಲರನ್ನೂ ಉದ್ಧಾರ ಮಾಡಿದ ಅವನು. ಅದೇ ರೀತಿಯಲ್ಲಿ ನಮಗೆ ಯಾವುದು ಬಹಳ ಸುಲಭ ಸಾಧ್ಯ ಕಷ್ಟ ಸಾಧ್ಯವಾದದ್ದು ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನ ದಯೆ, ಶ್ರೀನಿವಾಸನ ದಯೆ. ಆ ದಯೆ ಎಂಬ ದಿವ್ಯ ಗಂಗೆಯನ್ನ ಪರಾಶರರೇ ಮೊದಲಾದ ಋಷಿಗಳು ಅದನ್ನ ಪ್ರವಹಿಸುವಂತೆ ಮಾಡಿ ನಮ್ಮ ಮೇಲೆಲ್ಲ ಹರಿಸಿ ನಾವೆಲ್ಲ ನಮ್ಮಂತಹವರು ಉದ್ಧಾರ ಆಗುವಂತೆ ಮಾಡಿದ್ರು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದು ನಾವು ಹೇಳ್ಕೊಳ್ಬೇಕು. ಅಂತಹ ಕೆಲಸವನ್ನು ಮಾಡಿದ್ರಿಂದ ಇವರಿಗೂ ಭಗೀರಥನಿಗೂ ಸಾಮ್ಯ. ಅದರಲ್ಲಿ ನಮಗೆಲ್ಲರಿಗೂ ಭಗವದ್ ಅನುಗ್ರಹ ಉಂಟಾಗುವ ಹಾಗೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅಂತಹ ಕರುಣಾಳುಗಳು ಆ ಭಗವದ್ ದಯೆಯ ಮಹಿಮೆಯನ್ನ ನಮಗೆ ನಮ್ಮ ಮೇಲೆ ಹರಿಸಿದರಲ್ಲ, ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಮೊದಲು ಅಂತ ಹೇಳಿದ್ರು. ದಯೆ ಎನ್ನುವುದು ಪುರಾಣಗಳಲ್ಲಿ ಭಕ್ತಿಯ ಬಗ್ಗೆಯೂ ಎಷ್ಟೋ ಅದನ್ನು ಕೂಡ ಹೇಳಿದ್ದಾರೆ. ಆದರೆ ಪ್ರಪತ್ತಿ ಬಹಳ ಸುಲಭವಾದದ್ದು. ಈಶ್ವರನ ದಯೆಯನ್ನು ಅನುಗ್ರಹವನ್ನು ಪಡೆಯುವುದಕ್ಕೆ ನೇರವಾದ ಮಾರ್ಗ. ಅದನ್ನು ಸ್ವಾಮಿ ದೇಶಿಕನ್ ನಿಕ್ಷೇಪರೀಕ್ಷೆಯಲ್ಲಿ ಹೇಳ್ತಾರೆ. ಅಪಿ ಭಕ್ತಿ ಸಾಧ್ಯಾಂ ತಾಂ ಈಶ್ವರ ಸ್ವಭಾವ ಏವ ನಿರ್ವರ್ತಯತಿ ಇತಿ ಅನುಪಾಯಾನಾಂ ಸ ಏವ ಉಪಾಯ. ಭಕ್ತಿ ಸಾಧ್ಯಾಂ ಅಂದರೆ ಸಾಧ್ಯ ಭಕ್ತಿ ಎಂದ ಹೆಸರು. ಸಾಧನ ಭಕ್ತಿ, ಸಾಧ್ಯ ಭಕ್ತಿ. ಸಾಧನ ಭಕ್ತಿ ಅಂದರೆ ಭಕ್ತಿಯೋಗ, ಸಾಧ್ಯ ಭಕ್ತಿ ಅಂದರೆ ಪ್ರಪತ್ತಿ. ಸಾಧ್ಯ ಭಕ್ತಿಸ್ತು ಸಾಹಂತ್ರಿ ಪ್ರಾರಬ್ಧಸ್ಯಾಪಿ ಭೂಯಸಿ ಅಂತ ಹೇಳಿದ ಹಾಗೆ ಆ ಸಾಧ್ಯ ಭಕ್ತಿ ಎನ್ನುವುದು ಈಶ್ವರ ಸ್ವಭಾವವನ್ನೇ ನಿರ್ವರ್ತಯತಿ ಅಂತ ಹೇಳಿಬಿಟ್ಟು ಈಶ್ವರ ಸ್ವಭಾವವನ್ನ ಎಬ್ಬಿಸಿ ಅವನ ಅನುಗ್ರಹವನ್ನು ನಮ್ಮ ಕಡೆ ಬರೋ ಹಾಗೆ ಮಾಡುತ್ತೆ. ಆದ್ದರಿಂದ ಯಾವ ಬೇರೆ ಉಪಾಯವೂ ಇಲ್ಲ ಅನ್ನುವಂತಹ ಆಕಿಂಚನ್ಯವುಳ್ಳಂತಹ ನಮ್ಮಂತಹ ಅಧಿಕಾರಿಗಳಿಗೆ ಆ ಪ್ರಪತಿಯೇ ಉಪಾಯ. ಅನುಪಾಯಾನಾಂ ಸಯೇವ ಉಪಾಯ ಅಂತ ಹೇಳಿದರು. ಆ ಪ್ರಪತ್ತಿಯನ್ನು ಮಾಡಿದ್ರೆ ಭಗವಂತನು ಬಹಳ ಸುಲಭವಾಗಿ ಒಲಿದು ಬಿಡ್ತಾನೆ. ಅವನ ದಯೆ ನಮ್ಮ ಮೇಲೆ ತಾನೇ ಪ್ರವಹಿಸುತ್ತದೆ. ಆದ್ದರಿಂದ ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಇರುವಂತಹ ಅಂತಹ ಅಕಿಂಚನ್ಯದಿಂದ ಕೂಡಿದ ನಮಗೆಲ್ಲ ಪ್ರಪತ್ತಿಯೇ ಉಪಾಯ. ಆದ್ದರಿಂದ ಆ ಪ್ರಪತ್ತಿಯನ್ನ ಇಲ್ಲಿ ಸ್ತೋತ್ರ ಮಾಡುವ ಈ ದಯಾಶತಕದಲ್ಲಿ ಅಷ್ಟು ಕಷ್ಟವಾಗಿ ನಮಗೆ ಎಟಕದೇ ಇರುವಂತಹ ಈಶ್ವರನ ದಯೆಯನ್ನ ಆ ಭಗೀರಥನಂತೆ ನಮ್ಮ ಮೇಲೆಲ್ಲ ಪೂರ್ಣವಾಗಿ ಪ್ರವಹಿಸುವ ಹಾಗೆ ಮಾಡಿದ ಪರಾಶರರೇ ಮೊದಲಾದ ಋಷಿಗಳಿಗೆ ತಮ್ಮ ನಮಸ್ಕಾರವನ್ನು ಸ್ವಾಮಿ ದೇಶಿಕನಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಶ್ಲೋಕದ ಅನುಸಂಧಾನವನ್ನು ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾರಣೆ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ತೇ ನಿಗಮಾಂತ ಮಹಾದೇಶಿಕಾಯ ನಮಃ.